ಮುಕುಂದನಮು ವಂದೇ ಮುಕುಂದನಮು ವಂದೇ ಮುಕುಂದನಮು ವೃಂದಾರಕೇಶ ನಮೋ ವೃಂದಾರಕೇಶ ನಮೋ ನಂದಮೂರ್ತಿ ಪರಮಾನಂದ ನರಸಿಂಹ ನರಸಿಂಹ ವಂದೇ ಮುಕುಂದ ನಮೋ ವಂದೇ ಮುಕುಂದ ನಮೋ ಸಜ ಪೀಠ ನವರ ಪಡೆದು ಮಹಾರಾಜೇಂದ್ರ ವಸುಮತಿಗೆ ತಾನೆ ಸ್ವಾಮಿ ಎಂದು ಬಿಸಜ ಪೀಠ ನವರ ಪಡೆದು ಮಹಾರಾಜೇಂದ್ರ ವಸುಮತಿಗೆ ತಾನೆ ಸ್ವಾಮಿ ಎಂದು ಹಸುಳೆಯನು ಬಾಧಿಸಲು ಮೊರೆಯಿಡಲಕ್ಷಣ ಹಸುಳೆಯನು ಬಾಧಿಸಲು ಮೊರೆಯಿಡಲಕ್ಷಣ ನಿಸಣಿಪ ಕಂಬದಿ ಬಂದ ನರಸಿಂಹ ವಂದೇ ಮುಕುಂದನಮೋ ವಂದೇ ಮುಕುಂದನಮೋ ರೋಷವನೆ ತಾಳಿ ನಿಟ್ಟು ಸುರಗೈಸಿಕೊಳ್ಳುತ್ತ ಸೂಸಿ ಕಿಡಿಗಳನ್ನು ದುರೆ ಕುಪ್ಪಳಿಸುತ್ತ ರೋಷವನೆ ತಾಳಿ ನಿಟ್ಟು ಸುರಗೈಸಿಕೊಳ್ಳುತ್ತ ಸೂಸಿ ಕಿಡಿಗಳನ್ನು ದುರೆ ಕುಪ್ಪಳಿಸುತ್ತ ಸೂಸಿ ಕಿಡಿಗಳನ್ನು ದುರೆ ಕುಪ್ಪಳಿಸುತ್ತ ಕಮಲಾಸನಾದ್ಯರ ಪಾಲಿಸಿದ ನರಸಿಂಹ ವಂದೇ ಮುಕುಂದನಮೋ ವಂದೇ ಮುಕುಂದನಮೋ ಅಜವಾಣಿ ನೆಲೆಯಲ್ಲಿ ವಾಸವಾಗಿದ್ದ ನರ ಗಜಪಗೀಯ ಮೊಗನೇ ಆನಂದ ಮಗನೇ ಅಜವಾಣಿ ನೆಲೆಯಲ್ಲಿ ವಾಸವಾಗಿದ್ದ ನರ ಗಜಪಗೀಯ ಮೊಗನೇ ಆನಂದ ಮಗನೇ ಭಜಿಸುವಗೆ ಗತಿ ಕೊಡುವ ಜನಮೇ ಜಯವರದ ಭಜಿಸುವಗೆ ಗತಿ ಕೊಡುವ ಜನಮೇ ಜಯವರದ ವಿಜಯ ವಿಠಲ ವರದಾತೀರ ನರಸಿಂಹ ವಂದೇ ಮುಕುಂದನಮೋ ವಂದೇ ಮುಕುಂದನಮೋ ವೃಂದಾರಕೇಶ ನಮೋ ವೃಂದಾರಕೇಶ ನಮೋ ನಂದಮೂರ್ತಿ ಪರಮಾನಂದ ನರಸಿಂಹ ನರಸಿಂಹ ವಂದೇ ಮುಕುಂದ ನಮೋ ವಂದೇ ಮುಕುಂದ ನಮೋ ವಂದೇ ಮುಕುಂದ ನಮೋ ವಂದೇ ಮುಕುಂದ ನಮೋ ಬಾಯ ತೆರೆದಿ ಪೇಳೆಲು ದೇವ ದಾನವಂತಕ ಅಹೋಬಲ ನಾರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ದೇವ ದಾನವಂತಕ ಅಹೋಬಲ ನಾರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ನಿಗಮ ಚೋರಕನ ಕೊಲಲು ತೆರೆದೆಯೋ ಬಾಯ ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೋ ಬಾಯ. ನಿಗಮ ಚೋರಕನ ಕೊಲಲು ತೆರೆದೆಯೋ ಬಾಯ ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೋ ಬಾಯ. ಭೂಮಿಗಳ್ಳನ ಕೊಂದು ಬಳಲಿ ತೆರೆದೆಯೋ ಬಾಯ. ಭೂಮಿಗಳ್ಳನ ಕೊಂದು ಬಳಲಿ ತೆರೆದೆಯೋ ಬಾಯ. ಜಗವರಿಯೇ ಪೇರೂರವಿರಿದ ಪ್ರಹ್ಲಾದ ವರದ ನರಸಿಂಹ ನರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ದೇವ ದಾನವಂತಕ ಅಹೋಬಲ ನರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ದಾನವ ಬೇಡಲೆಂದು ತೆರೆದೆಯೋ ಬಾಯ. ಛಲದಿಂದ ಕ್ಷತ್ರಿಯರ ಕೊಲಲು ತೆರೆದೆಯೋ ಬಾಯ. ಬಲಿಯ ದಾನವ ಬೇಡಲೆಂದು ತೆರೆದೆಯೋ ಬಾಯ. ಛಲದಿಂದ ಕ್ಷತ್ರಿಯರ ಕೊಲಲು ತೆರೆದೆಯೋ ಬಾಯ. ಕುಲಸತಿಯ ಅರಸಿ ಕಾಣದೆ ತೆರೆದೆಯೋ ಬಾಯ. ಕುಲಸತಿಯ ಅರಸಿ ಕಾಣದೆ ತೆರೆದೆಯೋ ಬಾಯ. ಮಲೆ ತುಮಾವನ ಕೊಂದು ನಿಂದೆ ಇಂಥ ಭೂಮಿಗಿಳಿದ ನರಸಿಂಹ ನರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ದೇವ ದಾನವಂತಕ ಅಹೋಬಲ ನರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ಯದ ಚೆಲ್ವಿಕೆಯ ನೋಡಿ ತೆರೆದೆಯೋ ಬಾಯ. ಏರಿ ಅಶ್ವವ ಮೆಟ್ಟಿ ಅಳಲಿ ತೆರೆದೆಯೋ ಬಾಯ. ನಾರಿಯದ ಚೆಲ್ವಿಕೆಯ ನೋಡಿ ತೆರೆದೆಯೋ ಬಾಯ. ಏರಿ ಅಶ್ವವ ಮೆಟ್ಟಿ ಅಳಲಿ ತೆರೆದೆಯೋ ಬಾಯ. ಆರಪಿತಕ್ಕಾಗಿ ನೆಲೆಯಾದಿ ಕೇಶವರಂಗ. ಆರಪಿತಕ್ಕಾಗಿ ನೆಲೆಯಾದಿ ಕೇಶವರಂಗ. ಧೀರ ಶ್ರೀನಾಥ ಭವನಾಶ ಪೇಳೋ ನರಸಿಂಹ ನರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ದೇವ ದಾನವಂತಕ ಅಹೋಬಲ ನರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ದೇವ ದಾನವಾಂತಕ ಅಹೋಬಲ ನಾರಸಿಂಹ ಏನು ಕಾರಣ ಬಾಯ ತೆರೆದಿ ಪೇಳೆಲು ಗರುಡವಾಹನ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ಸರಳ ಪ್ರಹ್ಲಾದನ ನುಡಿಯ ಕೇಳಿ ತ್ವರಿತತಿ ಬಂದೆ ಎನ್ನೊಡೆಯ ಏನು ಕರುಣಾಳು ಭಕ್ತರ ಬಿಡೆಯ ನೀರಲರಿಯೇನೆಂದೂ ಕೆಂಗಿಡಿಯ ಆಹ ಭರದಿಂದುಗುಳುತ ಒಪ್ಪಿರಿದು ಬೆಂಬತ್ ಕರ್ಪೂರ ಕಶ್ಯಪುವಿನ ಹಿಂಗರುಳು ಪಿಡಿದೆ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ಘನ ಘೋಷ ದಂತೆ ಘಳಿ ಘಳಿ ಸುತಲಿ ಪ್ರದೋಷ ಕಾಲ ತಿಳೆದು ದೈತ್ಯನ ಅತಿರೋಷದಿಂದ ಪಳಿಸಿ ಮೇಲಿನಿಗೆ ನಿರ್ದೋಷ ಆಗ ಸೆಳೆ ಸೆಳೆವುತ ಚರ್ಮ ಸುಲಿದು ಕೆನ್ನೆತ್ತರೋ ಗುಳಿಯ ನಾಡಿದ ಧೀರ ಇಳೆಯೊಳಗೆ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ಪಾಕಿ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ದೈತ್ಯನ ತೋರ ಕರುಳ ತೆಗೆ ಧಾರ ಮಾಡಿದೆ ನಿಜ ಕೊರಳ ಕಂಡು ವಾರಿಜಾಸನ ಮುಖ್ಯದರಳ ವೃಷ್ಟಿ ಸಾರಿಗರೆದರಾಗತರಳ ಆಗ ಧೀರ ಪ್ರಕ್ಲಾದಗೆ ತೋರಿತ್ವದಂಗ್ರಿ ಸರೋರುಗ ಪೊರೆದ ಸರ್ವರ ಕಾರುಣ್ಯ ನಿಧಿ ನರಸಿಂಹ ಲಕ್ಷ್ಮೀ ನರಸಿಂಹ ಪಾಕಿ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ತರಂಗಿಣಿ ತೇರ ನಾರಸಿಂಹ ನಿರತರಂಗಿಣಿ ತೇರ ನಾರಸಿಂಹ ನಿರತರಂಗಿಣಿ ತೇರ ನಾರಸಿಂಹ ನಿರತರಂಗಿಣಿ ತೇರ ನಾರಸಿಂಹ ಸಾರಿದೆನೋ ತವ ಪಾದ ಪಂಕಜ ಸಾರಿದೆನೋ ತವ ಪಾದ ಪಂಕಜ ತೋರು ಮನದಲ್ಲಿ ತವ ಕದಲಿ ತೋರು ಮನದಲ್ಲಿ ತವ ಕದಲಿ ನಿರತರಂಗಿಣಿ ತೇರ ನಾರಸಿಂಹ ನಿರತರಂಗಿಣಿ ತೇರ ನಾರಸಿಂಹ ನಿರತರಂಗಿಣಿ ತೀರ ನಾರಸಿಂಹ ನಿರತರಂಗಿಣಿ ತೀರ ನಾರಸಿಂಹ ನಾರದನುತ ಚಿಚ್ಚರೀರವ ಶ್ರೀ ಭೂ ದುರ್ಗಾರಮಣ ದುರಿತಾರಿ ಬ್ರಹ್ಮ ಸಮೀರ ಮುಖ ವಿಬುಧಾರ್ಚಿತ ಚಾರು ಚರಣಯುಗ ಕ್ಷೀರಾಬ್ಧಿಶಾಯಿ ನಾರದನುತ ಚಿಚ್ಚರೀರವ ಶ್ರೀ ಭೂ ದುರ್ಗಾರಮಣ ದುರಿತಾರಿ ಬ್ರಹ್ಮ ಸಮೀರ ಮುಖ ವಿಬುಧಾರ್ಚಿತ ಚಾರು ಚರಣ ಯುಗ ಕ್ಷೀರಾಭಿಷಾಯಿ ಮಧ್ವಾರ ನಿನ್ನದು ಮೂರು ಲೋಕದ ಸೂರಿಗಮ್ಯನೇ ಸುಖಾತ್ಮಕನೇ ನಿರತರಂಗಿಣಿ ತೀರ ನಾರಸಿಂಹ ನಿರತರಂಗಿಣಿ ತೀರ ನಾರಸಿಂಹ ನಿರತರಂಗಿಣಿ ತೀರ ನಾರಸಿಂಹ నిరతరంగిణి తీర నారసింహ. వేద్య సంసారోదధితారక ఛేద భేద విషాద విమొదలాద దోషవర్చిత శ్రీద శ్రీష అనంత ఆప్త కామా. వేద వేద్య సంసారోదధితారక ఛేద భేద విషాద విమొదలాద దోషవర్జిత శ్రీద శ్రీష అనంత ఆప్త కామా. బాదరాయణ భక్తవర ప్రహ్లాద పోషక పాహి మాం. నిరతరంగిణి తీర నారసింహ, నిరతరంగిణి తీర నారసింహ, నిరతరంగిణి తీర నారసింహ, నిరతరంగిణి తీర నారసింహ. హృద్య జగన్నాథ విఠల నిన్న మాతు మాతిగే స్మరిసుతిహ. సచేతనరను నీ సర్వదా వితశోక భవభీతి బిడిసో. హోత హృద్య జగన్నాథ విఠల నిన్న మాతు మాతిగే స్మరిసుతిహ. సచేతనరను నీ సర్వదా వితశోక భవభీతి బిడిసో. దూతరొళగిడు మాతరిష్వగ భూతభావన భౌవ్యదా. నిరతరంగిణి తీర నారసింహ, నిరతరంగిణి తీర నారసింహ, నిరతరంగిణి తీర నారసింహ, నిరతరంగిణి తీర నారసింహ. సారిదెనో తవ పాద పంకజ, సారిదెనో తవ పాద పంకజ, తోరు మనదలి తవ కదలి, తోరు మనదలి తవ కదలి. నిరతరంగిణి తీర నారసింహ, నిరతరంగిణి తీర నారసింహ, నిరతరంగిణి తీర నారసింహ, నిరతరంగిణి తీర నారసింహా.